ಪಡೆಯಲು ಮತ್ತು ಲಸಿಕೆ ಪಡೆದ ನಂತರವೂ ಸುರಕ್ಷತಾ ಕ್ರಮಗಳನ್ನು ಪಾಲಿಸಲು ಸಹಕರಿಸಿ. ಕೋವಿಡ್ 19 ಲಸಿಕಾ ಅಭಿಯಾನ ಯಶಸ್ವಿಯಾಗಲು ಸರ್ಕಾರದೊಂದಿಗೆ ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯಿತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಅಡಿಕೆ, ಕಾಫಿ, ಕಾಳುಮೆಣಸು, ಏಲಕ್ಕಿ, ಶುಂಠಿ ಮುಂತಾದವುಗಳಲ್ಲೇ ಕೊಳೆ ರೋಗ ಬರದಂತೆ ISI ಗುರುತಿನ BCI ಬ್ರ್ಯಾಂಡಿನ ಮೈಲು ತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕರ್ನಾಟಕ ಉಗ್ರಾಣ ನಿಗಮದಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ಸಂಗ್ರಹಣಾ ಸೌಲಭ್ಯಗಳು, ಈ ಕುರಿತು ನಿಗಮದ ಪ್ರಾದೇಶಿಕ ವ್ಯವಸ್ಥಾಪಕರಾದ NM ಬಸವರಾಜ್ ಅವರಿಂದ ಮಾಹಿತಿ. ಆತ್ಮೀಯ ಕೇಳುಗರೆ, ಇಂದು ನಮ್ಮೊಂದಿಗೆ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಶಿವಮೊಗ್ಗದ ಪ್ರಾದೇಶಿಕ ವ್ಯವಸ್ಥಾಪಕರಾದಂತಹ ಬಸವರಾಜ್ NM ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ರೈತರು ತಾವು ಬೆಳೆದಂತಹ ಬೆಳೆಗಳನ್ನು ಯಾವ ರೀತಿ ಶೇಖರಣೆ ಮಾಡಬೇಕು, ಅಂದರೆ ಯಾವ ಉಗ್ರಾಣದಲ್ಲಿ ಅವರು ಶೇಖರಣೆ ಮಾಡಬೇಕು, ಸರ್ಕಾರ ಏನೇನು ಸೌಲಭ್ಯಗಳನ್ನು ಅವರಿಗೆ ದೊರಕಿಸಿಕೊಟ್ಟಿದೆ, ಸರ್ಕಾರದ ಯೋಜನೆಗಳು ಏನೇನು ಮಾಡಿಕೊಂಡಿದೆ, ಸಾಮಾನ್ಯ ಜನರು ಏನೇನು ಪಡ್ಕೋಬಹುದು, ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಯಾವ ರೀತಿ ಸೌಲಭ್ಯಗಳನ್ನು ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಬಸವರಾಜ್ ಅವರು ನಮಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಪುನಃ ಇನ್ನೊಮ್ಮೆ ಸ್ವಾಗತ ಬಸವರಾಜ್ ಅವರೇ. ನಮಸ್ಕಾರ ಸರ್. ಪ್ರಾರಂಭದಲ್ಲಿ ಕೇಳದಾದ್ರೆ ಈ ಕರ್ನಾಟಕ ಸರ್ಕಾರದ ಉಗ್ರಾಣ ನಿಗಮ ವ್ಯವಸ್ಥೆಯ ಸ್ಥಾಪನೆ ಬಗ್ಗೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಉಗ್ರಾಣ ನಿಗಮದ ಮೂಲ ಉದ್ದೇಶವೇನಂದ್ರೆ ರೈತರಿಗೆ ಸಂಗ್ರಹಣಾ ಸೌಲಭ್ಯವನ್ನು ಒದಗಿಸುವುದು ಇದರ ಮೂಲ ಉದ್ದೇಶವಾಗಿತ್ತು. ನಾವು ಹಿಂದಿನ ಕಾಲದಲ್ಲಿ ನಮಗೆ ರೈತರು ಅಷ್ಟು ನಾವು ಆರ್ಥಿಕವಾಗಿ ಸಬಲರಿಲ್ಲದ ಕಾರಣ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರದ ನೆರವಿನೊಂದಿಗೆ ಈ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮವು ಸ್ಥಾಪನೆಗೊಂಡಿತ್ತು. 1957 ಇದು ಅಸ್ತಿತ್ವಕ್ಕೆ ಬಂತು. ನಂತರ ಇದನ್ನ ಉಗ್ರಾಣ ನಿಗಮಗಳ ಕಾಯ್ದೆ 1962 ವ್ಯಾಪ್ತಿಯಲ್ಲಿ ಒಳಗೊಂಡು ಆ ಕಾಯ್ದೆ ಅನ್ವಯ ಇದು ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಇದರಲ್ಲಿ ನಾವು ಮುಖ್ಯವಾಗಿ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಮತ್ತು ಬೃಹತ್ ಠೇವಣಿದಾರರಿಗೂ ಸಹ ನಾವು ಸಂಗ್ರಹಣಾ ಸೌಲಭ್ಯವನ್ನು ಕರ್ನಾಟಕ ರಾಜ್ಯದಾದ್ಯಂತ ಉಗ್ರಾಣ ಕೇಂದ್ರಗಳ ಮುಖಾಂತರ ಈಗ ಪ್ರಸ್ತುತ ನಾವು 15 ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯವನ್ನು ಹೊಂದಿದ್ದು, ಇದರ ಮೂಲಕ ಎಲ್ಲಾ ನಮ್ಮ ಠೇವಣಿದಾರರಾದಂತಹ ರೈತರು ಮತ್ತು ವ್ಯಾಪಾರಸ್ಥರು ಮತ್ತು ಬೃಹತ್ ಠೇವಣಿದಾರರಿಗೂ ನಾವು ಸಂಗ್ರಹಣಾ ಸೌಲಭ್ಯವನ್ನು ಯಶಸ್ವಿಯಾಗಿ ಸೇವೆಯನ್ನು ಒದಗಿಸುತ್ತಾ ಬಂದಿದ್ದೇವೆ. ವೈಜ್ಞಾನಿಕ ಶೇಖರಣೆ ಸೌಲಭ್ಯ ವ್ಯವಸ್ಥೆಯನ್ನು ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶ. ಮತ್ತೆ ರೈತರಿಗೆ ತಮ್ಮ ಬೆಳೆಗಳಿಗೆ ಗರಿಷ್ಠ ಬೆಲೆಯನ್ನು ಒದಗಿಸಲು, ಅಂದ್ರೆ ಈಗ ರೈತರು ಪ್ರತಿ ವರ್ಷನೂ ಏನಾಗುತ್ತೆ ಅಂದ್ರೆ ಕಟಾವ್ ಆದ ಕೂಡಲೇ ಎಲ್ಲಾ ರೈತರದು ಉತ್ಪನ್ನಗಳು ಮಾರುಕಟ್ಟೆ ಬಂದಾಗ ಅವಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆ ಇರುತ್ತೆ, ರೈತರಿಗೆ ಏನಾಗುತ್ತೆ ಬೆಲೆಯಲ್ಲಿ ತೀರಾ ಇಳಿಮುಖವಾದಾಗ ರೈತರು ಸಂಕಟ ಮಾರಾಟ ಅಂದ್ರೆ ಡಿಸ್ಟ್ರೆಸ್ ಸೇಲ್ ಅಂತೀವಲ್ಲ, ಡಿಸ್ಟ್ರೆಸ್ ಸೇಲ್ ಆಗೋದನ್ನ ತಡೆಯೋದಕ್ಕೋಸ್ಕರ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ಸ್ಥಿರತೆಯನ್ನು ತರೋಕ್ಕೋಸ್ಕರ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದ ಮೂಲಕ ರೈತರಿಗೆ ಒಂದು ಸಂಗ್ರಹಣ ಸೌಲಭ್ಯವನ್ನು ಕೊಟ್ಟು, ಅಂದ್ರೆ ಇಲ್ಲಿ ವೈಜ್ಞಾನಿಕ ಶೇಖರಣೆ ಆಗಿರಬಹುದು ಮತ್ತು ಕೃಷಿ ಉತ್ಪನ್ನಗಳ ಬೆಲೆಗಳಲ್ಲಿ ಸ್ಥಿರತೆಯನ್ನು ತರಲು ಎರಡೂ ಮುಖ್ಯ ಉದ್ದೇಶಗಳಿಗೋಸ್ಕರ ನಮ್ಮ ಉಗ್ರಾಣ ನಿಗಮವನ್ನು ಕರ್ನಾಟಕ ಸರ್ಕಾರವು ಸ್ಥಾಪನೆ ಮಾಡಿದೆ. ವೈಜ್ಞಾನಿಕ ಶೇಖರಣೆ ಅಂತ ಹೇಳಿದ್ರೆ ಏನಂಗ? ವೈಜ್ಞಾನಿಕ ಶೇಖರಣೆ ಅಂದ್ರೆ ಸರ್, ಈಗ ನಾವು ಕೃಷಿ ಉತ್ಪನ್ನಗಳನ್ನ ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ರೈತರು ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು, ನೆಲದಲ್ಲಿ ಅಗೆ ಅಂತ ಮಾಡ್ತಿದ್ರು, ಅಲ್ಲೆಲ್ಲ ಮಾಡಿ ಅದರೊಳಗೆ ಸ್ಟೋರ್ ಮಾಡ್ತಿದ್ರು. ಬಟ್ ಈಗೆಲ್ಲ ಏನಾಗಿದೆ, ಮೊದಲಿನಕ್ಕಿಂತ ಈಗ ಉತ್ಪಾದನೆ ಹೆಚ್ಚಾಗ್ತಿದೆ. ಆ ಉತ್ಪಾದನೆಗೆ ತಕ್ಕಂತೆ ನಮ್ಮ ಹಳೆ ಟ್ರೆಡಿಷನಲ್ ಮೆಥಡ್ಸ್ ನಲ್ಲಿ ನಾವು ಅಷ್ಟನ್ನು ಸ್ಟೋರೇಜ್ ಮಾಡಕ್ಕೆ ಆಗ್ತಿಲ್ಲ. ಆದ ಕಾರಣ ನಾವು ಈಗ ಇಂಪ್ರೂವ್ಡ್ ಮೆಥಡ್ಸ್ ಆಗಿ ದೊಡ್ಡ ದೊಡ್ಡ ಗೋಡೌನ್ ಗಳಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಅಲ್ಲಿ ಡನ್ನೇಜ್ ಅಂತಂದು ಕೆಳಗಡೆ ನೆಲ ಹಾಸ ಅಂತ ಹಾಕಿ ಅದ್ರ ಮೇಲ್ಗಡೆ ಒಂದು ಸ್ಟಾಕ್ ಗಳನ್ನ ಹಾಕೋದು. ಸ್ಟಾಕ್ ಗಳಲ್ಲಿ ನಾವು ಈಗ ಪ್ರತಿಯೊಬ್ಬ ರೈತರದನ್ನು ಪ್ರತಿಯೊಬ್ಬ ಡೆಪಾಸಿಟರ್ ಸಪರೇಟ್ ಆಗಿ ಸ್ಟಾಕ್ ಲಾಟ್ ಗಳನ್ನ ಕಟ್ತಾ ಇದೀವಿ. ನೆಕ್ಸ್ಟ್ ಇಲ್ಲಿ ಪ್ರತಿದಿನ ನಾವು ಏನ್ ಮಾಡ್ತೀವಿ ಅಂದ್ರೆ ಗಾಳಿ ಆಡಿಸೋದ್ರಿಂದ ಇಡಬಹುದು, ಮತ್ತೆ ಉಗ್ರಾಣದ ಅವರು ಸರಕುಗಳನ್ನ ಸ್ವಚ್ಛವಾಗಿ ಇಡೋದು, ಮತ್ತೆ ಫ್ರೀಕ್ವೆಂಟ್ ಆಗಿ 15 ದಿನಕ್ಕೆ ಒಂದ್ಸರಿ ನಾವು ಅದನ್ನ ಮೆಲಾಥಿಯನ್ ಆಗಿರ್ಬೋದು ಮೆಲಾಥಿಯನ್ ಸ್ಪ್ರೇ ಅಂತ ಕೊಡ್ತೀವಿ. ನೆಕ್ಸ್ಟ್ ಇನ್ನೇನಾದ್ರೂ ನಮ್ಗೆ ಬಹಳ ಪೆಸ್ಟ್ ಅಂದ್ರೆ ಕೀಟಗಳ ಸಂಖ್ಯೆ ಅತಿ ಹೆಚ್ಚಿದ್ರೆ ಅವುಗಳನ್ನ ಅದನ್ನ ಏನ್ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂತೀವಿ, ಹಂಗಾಗಿ ಫ್ಯುಮಿಗೇಷನ್ ಅಂತ ಧೂಮೋಪಚಾರನ್ನು ಮಾಡಿ ಸರಕುಗಳನ್ನು ಯಾವುದೇ ಕೀಟಗಳು ಆಗಿರೋದ್ರಿಂದ ಅವುಗಳ ಹಾವಳಿಯಿಂದ ತಡೆಗಟ್ಟಕ್ಕೆ ನಾವು ಇಂಥವೆಲ್ಲ ಟ್ರೀಟ್ಮೆಂಟ್ ಗಳನ್ನ ಮಾಡ್ತೀವಿ. ಉಗ್ರಾಣದಲ್ಲಿ ಇರ್ತಕ್ಕಂತಹ ಎಲ್ಲಾ ಪದಾರ್ಥಗಳಿಗೂ ಇದನ್ನು ಮಾಡ್ತಿರೋ ಅಥವಾ ಉಗ್ರಾಣದಲ್ಲಿ ಪದಾರ್ಥಕ್ಕೆ ತಕ್ಕನಾಗಿ ಈ ಒಂದು ಟ್ರೀಟ್ಮೆಂಟ್ ಕೊಡ್ತಿರೋ? ಅದೇ ಅವಶ್ಯಕತೆಗೆ ತಕ್ಕ ಹಾಗೆ ಕೊಡ್ತೇವೆ. ನಾವು ಜನರಲ್ ಆಗಿ ಅಂದ್ರೆ ನಾವು ಪ್ರಿವೆಂಟಿವ್ ಟ್ರೀಟ್ಮೆಂಟ್ಸ್ ಅಂತೀವಿ. ಅಂದ್ರೆ ಪ್ರಿವೆಂಟಿವ್ ಅಂದ್ರೆ ರೈತರು ಏನ್ ಮಾಡ್ಬೇಕು, ತಮ್ಮ ಬೆಳೆ ಕಟಾವ್ ಆಗ್ಬೇಕಾದ್ರೆ ಮೊದ್ಲೇ ಮೆಲಾಥಿಯನ್ ಡಸ್ಟಿಂಗ್ ಮಾಡ್ಬೇಕು. ಅಂದ್ರೆ ಹಾರ್ವೆಸ್ಟಿಂಗ್ ಇನ್ನು ಒಂದು ವಾರಕ್ಕಿಂತ ಮುಂಚೆನೆ ಮೆಲಾಥಿಯನ್ ಡಸ್ಟಿಂಗ್ ಮಾಡೋದ್ರಿಂದ ನಾವೇನು ಹೊಲದಿಂದ ಬರ್ತಕ್ಕಂತ ಕೀಟಗಳನ್ನ ಅಲ್ಲೇ ನಾವು ತಡೆಗಟ್ಟಬಹುದು. ನಾವು ಅದು ಮುಂದೆ ಯಾವ್ದೇ ಫಂಗಸ್ ಅಟ್ಯಾಕ್ ಆಗಿರ್ಬೋದು ಇಲ್ಲ ಕೀಟಗಳ ಹಾವಳಿಯಿಂದ ನಾವು ತಡೆಗಟ್ಟಬಹುದು. ಇಂಥವೆಲ್ಲ ನಾವು ಪ್ರಿವೆಂಟಿವ್ ಮುಂಜಾಗ್ರತಾ ಕ್ರಮಗಳನ್ನು ರೈತರು ಅನುಸರಿಸೋದ್ರಿಂದ ಮುಂದೆ ಅವುಗಳು ಸಂಗ್ರಹಣ ಸಮಯದಲ್ಲಿ ಯಾವುದೇ ಕೀಟಗಳಿಗೆ ಮತ್ತು ರೋಗಗಳಿಗೆ ತುತ್ತಾಗೋದನ್ನ ನಾವು ತಡೆಗಟ್ಟಬಹುದು. ರೈತರು ತಂದಂತಹ ಪದಾರ್ಥಗಳನ್ನು ಎಷ್ಟು ದಿನಗಳ ತನಕ ತಾವು ಇಟ್ಕೋತೀರಿ? ನಾವು ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ರೈತರು ಈಗ ನಮ್ಮ ಹತ್ರ ಕೃಷಿ ಉತ್ಪನ್ನ ತಂದ ಮೇಲೆ ಅವರಿಗೆ ನಾವು ಉಗ್ರಾಣ ರಸೀದಿ ಅಂತಂದು ಒಂದು ರಸೀದಿ ಕೊಡ್ತೇವೆ. ಆ ರಸೀದಿಯನ್ನು ತಗೊಂಡು ಆ ರಸೀದಿಯಲ್ಲಿ ನಾವು ಅವ್ರ ಕೃಷಿ ಉತ್ಪನ್ನ ಎಷ್ಟು ಇಟ್ಟಿದ್ದಾರೆ ನಮ್ಮ ಗೋಡೌನ್ ನಲ್ಲಿ ಮತ್ತೆ ಅದರ ಬೆಲೆ ಏನು, ಆ ವೇರ್ ಹೌಸ್ ರಿಸಿಪ್ಟ್ ನಲ್ಲಿ ನಾವು ಬರೆದಿರ್ತೇವೆ. ಇಲ್ಲಿಂದ ಇಲ್ಲಿ ಮಿನಿಮಮ್ ಸ್ಟಾರ್ಟಿಂಗ್ 3 ಮಂತ್ಸ್ಗಂತ ನಾವು ಪ್ರತಿ 3 ತಿಂಗಳಿಗೆ ಒಂದ್ಸರಿ ಅದನ್ನ ವೇರ್ ಹೌಸ್ ರಿಸಿಪ್ಟ್ ಅಂದ್ರೆ ಉಗ್ರಾಣ ರಸೀದಿನ ರಿನಿವಲ್ ಮಾಡಿಕೊಡ್ತೇವೆ. ರೈತರ ಆ ಪ್ರಯೋಜನ ಪಡ್ಕೋಬಹುದು. ಅಂದ್ರೆ